ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ರಾಜ್ಯದ ಎಲ್ಲಾ ಸರ್ಕಾರಿ ಅರೆ ಸರ್ಕಾರಿ ಸೇವಾ ಸಂಸ್ಥೆಗಳ ಕಟ್ಟಡಗಳಲ್ಲಿ ಮಕ್ಕಳ ಸಹಾಯವಾಣಿ ಸಂಖ್ಯೆ 1098 ಅನ್ನು ಕಡ್ಡಾಯವಾಗಿ ನಮೂದಿಸಬೇಕು ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸೂಚನೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾಮಾಜಿಕ ಆರ್ಥಿಕ ಸಮೀಕ್ಷೆಗೆ ಆಕ್ಷೇಪ, ನಾಳೆಗೆ ವಿಚಾರಣೆ ಮುಂದೂಡಿದ ಉಚ್ಚ ನ್ಯಾಯಾಲಯ. ಮೈಸೂರಿನಲ್ಲಿ ದಸರಾ ಕುಸ್ತಿ ಫಲಪುಷ್ಪ ಪ್ರದರ್ಶನ, ಆಹಾರೋತ್ಸವಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ. ದೇಶಾದ್ಯಂತ ನೂತನ ಜಿಎಸ್ಟಿ ಜಾರಿ, ತುಮಕೂರಿನಲ್ಲಿ ಕೇಂದ್ರ ಸಚಿವ ಸೋಮಣ್ಣ ಪ್ರಚಾರ ಅಭಿಯಾನ. ಹಾಗೂ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಇಂದು ಧಾರಾಕಾರ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಕಲಬುರಗಿ, ಸಮಯ 6:50. ಕಾರ್ಯಕ್ರಮ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗದೊಳಗ ಮೊದಲಿಗೆ ನಿತ್ಯಮೇಘ ಸಂದೇಶ, ನಂತರ ಘನಕೃಷಿ ಕೃಷಿ ಋಷಿ ಶ್ರೀ ನಾಗಭೂಷಣ ಘನಮಠ ಶಿವಯೋಗಿಗಳು ರಚಿಸಿದ ಕನ್ನಡದ ಪ್ರಪ್ರಥಮ ಕೃಷಿ ಜ್ಞಾನ ಗ್ರಂಥ ಕೃಷಿ ಜ್ಞಾನ ಪ್ರದೀಪಿಕೆಯ ಸರಣಿ ಓದು 8ನೆಯ ಪ್ರಕರಣೆ, ಹತ್ತಿಯು ಮತ್ತು ಹಿಂಗಾರಿ ಮುಂಗಾರಿ ಮಧ್ಯದ ಬೆಳೆಯು ಭಾಗ 2, ಪ್ರಸ್ತುತಿ ಮತ್ತು ನಿರ್ಮಾಣ ಸೋಮಶೇಖರ್ ಎಸ್ ರೂಡಿ. ಕಾರ್ಯಕ್ರಮದ ಕೊನೆಯಲ್ಲಿ ಶಶಿಕಲಾ ಕಲ್ಮೂಡ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳು. ಈಗ ಮೊದಲಿಗೆ ಕೆಲವು ಜಾಹೀರಾತುಗಳು, ನಂತರ ನಿತ್ಯಮೇಘ ಸಂದೇಶ ಮೂಡಿಬರಲಿದೆ. ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ. ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. जन जन का रखे ध्यान टीबी मुक्त भारत अभियान, जन जन का रखे ध्यान टीबी मुक्त भारत अभियान. निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते. जब मिल जाएगा सबको अपना निक्षय मित्र तैयार, तब पक्की हो जाएगी हमारी जीत और टीबी की हार. निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है. आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं. अधिक जानकारी के लिए नजदीकी आयुष्मान आरोग्य मंदिर जाएं. स्वास्थ्य एवं परिवार कल्याण मंत्रालय द्वारा जनहित में जारी. ನೀವು ಮಿಸ್ಟರ್ ಡಿಪೆಂಡಬಲ್, ನೀವೇ ಹೇಳಿ ಬೆಸ್ಟ್ ಇಂಜಿನ್ ಆಯಿಲ್. ನನ್ನ ಗಾಡಿಗೆ ಬರೀ ಮ್ಯಾಕ್ ಲೂಬ್ರಿಕೆಂಟ್ಸ್ ಆಗಿದೆ ಮಿಸ್ಟರ್ ಡಿಪೆಂಡಬಲ್. ಮ್ಯಾಕ್ ಲೂಬ್ರಿಕೆಂಟ್ಸ್, ನಿಮ್ಮ ಗಾಡಿಯ ಮಿಸ್ಟರ್ ಡಿಪೆಂಡಬಲ್.

ಕಡಲೆಯು ಗೋಧಿಯ ಹಾಗೆ ಮೃಷ್ಟಾನ್ನದಲ್ಲಿ ಉತ್ತಮವಾದ ಆಹಾರವು. ಕಡಲೆಯನ್ನು ಕುದುರೆಗಳಿಗೆ ತಿನ್ನಿಸಿದರೆ ಅವುಗಳ ತ್ರಾಣವೂ ಪುಷ್ಟಿಯೂ ಅಧಿಕವಾಗುವುದು. ಕಡಲೆಯಿಂದ ಬುರುಬುರಿ, ವಡಿ, ಬುಂದೇದ ದಾಣಿ, ಪುಟಾಣಿ, ಹುರುಕಡ್ಲಿ, ಬೆಲ್ಲಕಡ್ಲಿ, ಉಪ್ಪು ಕಡಲೆ ಹಾಗೂ ಕರಿಗಡಬು, ಹೂರಣದ ಗಡಬು ಮೊದಲಾದ ಪಕ್ವಾನ್ನಗಳನ್ನು ಮಾಡುತ್ತಾರೆ. ಕಡಲೆಗೆ ಕ್ರಯವಾದರೂ ವಿಶೇಷ ಸಿಕ್ಕುತ್ತದೆ. ಕಡಲೆಯನ್ನು ಪೈರು ಮಾಡುವುದು ಹೇಗೆಂದರೆ ಎರಿಯ ಭೂಮಿಯಲ್ಲಿಯೂ, ನೆಲ್ಲು ಬಿತ್ತಿದ ಹೊಲದಲ್ಲಿಯೂ, ಒಂಡು ಭೂಮಿಯಲ್ಲಿಯೂ, ಮಡಿಯ ನೆಲದಲ್ಲಿಯೂ ವಿಶೇಷವಾಗಿ ಕಡಲೆಯ ಬೆಳೆಯಾಗುವುದು ಮತ್ತು ಕೇಸರಿ ಭೂಮಿಗಳಲ್ಲಿಯೂ, ಮೊರಳಿಗಳಲ್ಲಿಯೂ, ಕಪ್ಪು ನೆಲವಿದ್ದರೆ ಅಂಥ ಭೂಮಿಯಲ್ಲಿಯೂ ಕಡಲೆಯನ್ನು ಬಿತ್ತಬೇಕು. ಕಡಲೆಯನ್ನು ಬಿತ್ತಬೇಕಾದರೆ ಯಾವ ಭೂಮಿಯಾದರೂ ನೇಗಿಲಿಯನ್ನು ಹೊಡೆದ ವರ್ಷ ಹೊಸ ಮಣ್ಣಾದ ಹೊಲಗಳಿಗೂ, ನಟ್ಟು ಕಳಿಸಿದ ಹೊಲಗಳಿಗೂ, ಎರಿಯ ಒಂಡುಗಳಿಗೂ, ಗೋಧಿಯನ್ನು ಬೆಳೆಯತಕ್ಕಂಥ ಎರಿಯ ಭೂಮಿ, ಕರಳು ಭೂಮಿ, ಉತ್ತಮ ತರದ ಕೇಸರಿ, ಮಡಿವಂಡು, ನೆಲ್ಲು ಹೊಲ, ಮೊರಡಿಯ ಪೈಕಿ ಕಪ್ಪು ಭೂಮಿ ಇವುಗಳಿಗೂ ಕಡಲೆಯನ್ನು ಬಿತ್ತಬೇಕು. ಮತ್ತು ಕೆಂಪು ಕೇಸರಿ ಕರಲಿನಲ್ಲಿ ಕಡಲೆಯನ್ನು ಬಿತ್ತಿದರೆ ಅಗಿ ಸುತ್ತ ಕಡಲೆಯ ಬೆಳೆಯೂ ಚೆನ್ನಾಗಿ ಆಗುವುದಿಲ್ಲ. ಇದಲ್ಲದೆ ಮೊರಡಿಯಲ್ಲಿ, ಗರಸು ಭೂಮಿಯಲ್ಲಿ ನಟ್ಟು ಕಡಿಸಿದಾಗ್ಯಾದರೂ, ಮಡಿಕೆಯನ್ನು ನೇಗಿಲಿಯನ್ನು ಹೊಡೆದು ಮಾಗಿಯ ಮಡಿದಾಗ್ಯಾದರೂ ಅದಕ್ಕೆ ಕಡಲೆಯನ್ನು ಬಿತ್ತಬಾರದು. ಅಂಥ ಹೊಲಗಳಿಗೆ ಎಳ್ಳು ಕಾರೆಳ್ಳುಗಳನ್ನು ಬಿತ್ತಬೇಕು. ಕಡಲೆಯು ಬಿತ್ತುವ ಭೂಮಿಯನ್ನಾದರೂ ಗೋಧಿಯ ಬಿತ್ತುವ ಭೂಮಿಯ ಹಾಗೆ ಹದದ ಮೇಲೆ 6 ಸಾಲು 7 ಸಾಲು ಹರಗಬೇಕು. ಕಡಲೆಯು ಕಾಲಿಗೆ ಮುಂದಿನ ವರ್ಷ ಜೋಳಕ್ಕೂ ಗೋಧಿಗೂ ಉಪಯೋಗವು. ಕಡಲೆಯನ್ನು ಬಿತ್ತಿದ ಹೊಲಕ್ಕೆ ಪುನಃ ಕಡಲೆಯನ್ನು ಹತ್ತಿಯನ್ನು ಬಿತ್ತಬಾರದು ಮತ್ತು ಹತ್ತಿಯನ್ನು ಬಿತ್ತಿದ ಹೊಲಕ್ಕೆ ಕಡಲೆಯನ್ನು ಬಿತ್ತಬಾರದು. ಗೋಧಿಯಂತೆ ಕಡಲೆಯ ಹೊಲಕ್ಕಾದರೂ ಕುಸುಬಿಯ ಅಕ್ಕಡಿಯನ್ನು ಹಾಕಬೇಕು ಮತ್ತು ಮುಂಗಾರಿಯ ಕಾಲದಲ್ಲಿ ರೋಹಿಣಿ ಮೃಗಶಿರ ಮಳೆಯಲ್ಲಿ ಎಳ್ಳು ಬಿತ್ತಿ ಆ ಬೆಳೆಯನ್ನು ತೆಗೆದುಕೊಂಡು ಆ ಹೊಲಕ್ಕೆ ಪುನಃ ಹಿಂಗಾರಿಯ ಮಳೆಯಲ್ಲಿ ಕಡಲೆಯನ್ನು ಬಿತ್ತಬೇಕು. ಇದರಂತೆ ನೆಲ್ಲು ಬೆಳೆಯನ್ನು, ನವಣೆಯ ಬೆಳೆಯನ್ನು ಮತ್ತು ಬಳ್ಳುಳ್ಳಿಯ ಬೆಳೆಯನ್ನು ತೆಗೆದುಕೊಂಡು ಆ ಹೊಲಕ್ಕೆ ಕಡಲೆಯನ್ನು ಬಿತ್ತಬೇಕು. ಅಗಸಿಯು ಹಿಂಗಾರಿಯ ಧಾನ್ಯವು. ಎರಿಯ ಭೂಮಿಯಲ್ಲಿ, ಒಂಡು ಭೂಮಿಯಲ್ಲಿ, ಗೋಧಿಯನ್ನು ಬಿತ್ತತಕ್ಕಂಥ ಯಾವತ್ತೂ ಭೂಮಿಯಲ್ಲಿ ಹಿಂಗಾರಿಯ ಪೈಕಿ ವಿಶಾಖ ಮಳೆಯವರೆಗೂ ಯಾವ ಮಳೆಯಲ್ಲಾದರೂ ಬಿತ್ತಬೇಕು. ಅಗಸಿಯನ್ನು ಬಿತ್ತಬೇಕಾದರೆ ಅದರಲ್ಲಿ ಸಣ್ಣ ಉಸುಕು ಅಥವಾ ಸಣ್ಣ ಎರೆಮಣ್ಣನ್ನು ಕಲಸಿ ಬಿತ್ತುತ್ತಾರೆ. ಅಕಾಲ ಮಳೆಗಳಲ್ಲಿ ಯಾವ ಪದಾರ್ಥವನ್ನು ಬಿತ್ತಿದರೂ ಬೆಳೆಯಾಗಲಾರವು. ಕೆಂಪು ಕೇಸರಿ ಕರ್ಲು ಭೂಮಿಯಲ್ಲಿ ಅಗಸಿಯ ಬೆಳೆಯು ವಿಶೇಷ ಬೆಳೆಯಾಗುವುದು. ಬಲವಾದ ತಂಪು ಏರಿಯಲ್ಲಿ ಮಡಿಕಟ್ಟು ಭೂಮಿಯಲ್ಲಿ ಸೋಪು, ಹವಿಜ, ಮೆಂತೆ, ಸಾಸಿವೆ, ಸಬ್ಬಸಿಗೆ, ಗಜ್ಜರಿ, ಜೀರಿಗೆ, ಶಾಜೀರಿಗೆ, ಹೀರಿಯ ಬೀಜ, ಸೌತಿಯ ಬೀಜ, ಪುಟ್ಟಿಯ ಬೀಜ ಮುಂತಾದವುಗಳನ್ನು ಸ್ವಲ್ಪ ಸ್ವಲ್ಪ ಆಗಲಿ ಅಥವಾ ಬಹಳವಾಗಲಿ ಬಿತ್ತಬೇಕು. ಇಲ್ಲವೇ ಬಿತ್ತುವ ಧಾನ್ಯದಲ್ಲಿ ಸ್ವಲ್ಪ ಸ್ವಲ್ಪ ಕೂಡಿಸಿ ಬಿತ್ತಬೇಕು. ಸೆಣಬು. ಕೃಷಿಕರಾದ ಜನರುಗಳು ಯಾವತ್ತರೂ ತಮ್ಮ ತಮ್ಮ ಹೊಲಗಳಲ್ಲಿ ರೋಹಿಣಿ ಮೃಗಶಿರ ಕಾಲದಲ್ಲಿ ಎರಿಯಲ್ಲಾಗಲಿ, ಮೊರಡಿ, ಮಸಾರಿ, ಉಸುಕು ಭೂಮಿಗಳಲ್ಲಾಗಲಿ ಮುಂಗಾರಿಯ ತಿಥಿಯಲ್ಲಿ ಸೆಣಬು ಬಿತ್ತಿಕೊಳ್ಳಬೇಕು. ಸೆಣಬಿನ ಬೀಜಗಳು ಸಿರೂರು, ಹರಸೂರು ಮೊದಲಾಗಿ ಕಲಬುರಗಿಯ ಪ್ರಾಂತದಲ್ಲಿ ಮತ್ತು ದರಿಯ ಮೇಲೆ ಕಲ್ಯಾಣ ಸೀಮೆಯಲ್ಲಿ ತಾಂಡೂರು, ಹೊಸಪೇಟೆ, ಹುಮನಾಬಾದಿಯ ಪ್ರಾಂತದಲ್ಲಿ ಬಹಳವಾಗಿ ಸಿಕ್ಕುತ್ತವೆ. ಈ ದೇಶದಲ್ಲಿ ಕೆಲವರು ಅಂಬಿಗಾರರು ಹೊಳೆಯ ಮಡಿಗಳಲ್ಲಿ ಬಿತ್ತುತ್ತಾರೆ. ಆದರೆ ಆ ಅಂಬಿಗರಾದವರು ಈ ದೇಶದ ರೈತ ಜನರಿಗೆ ಭಯವನ್ನು ಹುಟ್ಟಿಸಿದ್ದೇನೆಂದರೆ ಕಬ್ಬಲಿಗರೇ ಸೆಣಬು ಬಿತ್ತಬೇಕು, ಉಳಿದಾದ ಒಕ್ಕಲುತನದವರು ಬಿತ್ತಿದರೆ ಅವರಿಗೆ ಏನಾದರೂ ಕೇಡು ಆಗುವುದೆಂದು ಭಯವನ್ನು ಹುಟ್ಟಿಸಿದ್ದರಿಂದ ಯಾರೂ ಬಿತ್ತುವುದಿಲ್ಲ. ಈಗ ಹೇಳಿದ ಪ್ರಾಂತ್ಯಗಳಲ್ಲಿ ಸರ್ವ ಜನರು ಪ್ರತಿ ವರ್ಷ ತಮ್ಮ ತಮ್ಮ ಹೊಲಗಳಲ್ಲಿ ಬಿತ್ತಿ ಬಹಳವಾಗಿ ಸೆಣಬು ಬೆಳೆಯುತ್ತಾರೆ. ಸೆಣಬಿನ ನಾರು ಬಹಳ ಉಪಯೋಗವು. ಆ ನಾರು ಪುಂಡಿಯ ನಾರಿನಕ್ಕಿಂತಲೂ ಬಹಳ ಮೃದುವಾಗಿರುವುದು ಮತ್ತು ರೇಷ್ಮೆಯ ಹಾಗೆ ಗಟ್ಟಿಯಾಗಿರುವುದು ಮತ್ತು ಆ ಸೆಣಬಿನ ಹುರಿಯನ್ನು ನೂಲಿನ ಹಾಗೆ ಎಷ್ಟು ಸಣ್ಣಾದರೂ ಮತ್ತು ಎಷ್ಟು ದಮ್ಮವಾದರೂ ಮಾಡಲಿಕ್ಕೆ ಬರುವುದು. ಅದರ ಹಗ್ಗಗಳು ನುಣುಪಾಗಿಯೂ, ಮೃದುವಾಗಿಯೂ, ಗಟ್ಟಿಯಾಗಿಯೂ ಇರುವುದು ಮತ್ತು ಸೆಣಬಿನಿಂದ ಗೋಣಿತಟ್ಟು, ಹುರಿ ಹಗ್ಗ, ಕಣ್ಣಿ, ಮಿಣಿ ಮೊದಲಾದ ಒಕ್ಕಲುತನದ ಯಾವತ್ತೂ ಸಾಮಾನುಗಳನ್ನು ಮಾಡುವುದಕ್ಕೆ ಚೆನ್ನಾಗಿ ಬರುವುದು. ಅದರಿಂದ ಮಾಡಿದ ಸಾಮಾನುಗಳು ನಾರಿನ ಸಾಮಾನುಗಳಿಗಿಂತಲೂ ಸುಂದರವಾಗಿ ತಾಳಿಕೆಯಾಗಿ ಇರುವವು. ಮತ್ತು ಸೆಣಬು ಜವಾರಿ ಚಲೋ ಕಾಗದಗಳನ್ನು ಮಾಡುವುದಕ್ಕೂ ಗಚ್ಚಿನ ಹದಕ್ಕೂ ಬರುತ್ತದೆ. ಸೆಣಬು ಬಿತ್ತಿದ ಹೊಲದಲ್ಲಿ ಕರಕಿಯನ್ನು ಇರಗೊಳ್ಳದೆ ಅಳಿದು ಬಿಡುವುದು. ಅದರ ತೊಪ್ಪಲವು ಹೊಲದಲ್ಲಿ ಇಬ್ಬೆರಳು ನಾಲ್ಕು ಬೆರಳು ಮಂದವಾಗಿ ಉದುರಿದ್ದಲ್ಲಿ ಅದು ಗೊಬ್ಬರಕ್ಕಿಂತಲೂ ಹೆಚ್ಚು ಸೊಕ್ಕಾಗಿರುವುದು. ಆ ಭೂಮಿಯಲ್ಲಿ ಬಿಳಿಜೋಳ ಮುಂತಾದ ಸಕಲ ಧಾನ್ಯಗಳನ್ನು ಬಿತ್ತಿದಲ್ಲಿ ಉತ್ಕೃಷ್ಟ ಬೆಳೆಯಾಗುವುದು. ಸೆಣಬಿನ ನಾರು ಬಿಡಿಸಬೇಕಾದರೆ ಮೊದಲು ಬೀಜವಾದ ಮೇಲೆ ಕಟ್ಟಿಗೆಗಳನ್ನು ಕೊಯ್ದು ಸಿವುಡು ಕಟ್ಟಿ ಸ್ವಲ್ಪ ಒಣಗಿದ ಮೇಲೆ ಬೀಜಗಳನ್ನು ತೆಗೆದು ಆ ಕಟ್ಟಿಗೆಗಳನ್ನು ಹೊರೆಯ ಕಟ್ಟಿ ಇಟ್ಟಿರಬೇಕು. ಆಮೇಲೆ ಆ ಕಟ್ಟಿಗೆಗಳಲ್ಲಿ ಒಂದೊಂದು ದಿವಸದಲ್ಲಿ ತಮ್ಮಿಂದ ಬಿಡಿಸುವುದಾಗುವಷ್ಟು ಅಜಮಾಸು ನೋಡಿ ಅಷ್ಟು ಹೊರೆ ಕಟ್ಟಿಗೆಗಳನ್ನು ನೀರಿನಲ್ಲಿ ನೆನೆ ಹಾಕಿ ನಾಲ್ಕು ದಿನ ಬಿಡಬೇಕು. ಅಷ್ಟರಲ್ಲಿ ಕಟ್ಟಿಗೆಗಳು ನೆನೆದಿದ್ದರೆ ಐದನೇ ದಿವಸ ಪ್ರಾತಃ ಕಾಲದಲ್ಲಿ ಯಾವತ್ತೂ ಕಟ್ಟಿಗೆಗಳನ್ನು ಕಡೆಗೆ ತೆಗೆದು ತಮ್ಮ ಕೈಯಲ್ಲಿ ಒಂದು ಹಿಡಿ ಕಟ್ಟಿಗೆಗಳನ್ನು ತೆಗೆದುಕೊಂಡು ನಡುವೆ ಮುರಿದು ಎಳೆದರೆ ಆ ಹಿಡಿ ಕಟ್ಟಿಗೆಯ ನಾರು ಒಮ್ಮೆಲೆ ಬರುವುದು. ಪುಂಡಿಯ ಕಟ್ಟಿಗೆಯ ನಾರಿನ ಹಾಗೆ ಒಂದೊಂದೇ ಕಟ್ಟಿಗೆಯನ್ನು ಬಿಡಿಸುವ ಪ್ರಯೋಜನ ಇಲ್ಲವು. ಒಂದು ಪಕ್ಷದಲ್ಲಿ ನಾಲ್ಕು ದಿವಸಕ್ಕೆ ಕಟ್ಟಿಗೆಗಳು ನೆನೆಯದಿದ್ದರೆ ಐದು ದಿವಸ ಬಿಟ್ಟು ಆರನೇ ದಿವಸ ಬಿಡಿಸಬೇಕು. ಮೈಮರೆತು ನೀರಿನಲ್ಲಿ ಒಂದು ದಿವಸ ಹೆಚ್ಚು ಇಟ್ಟರೆ ನಾರು ಕೊಳೆಯುವುದು. ಅದನ್ನು ನೀರಿನಲ್ಲಿ ಹಾಕಿದ ಮೇಲೆ ನಾಲ್ಕು ದಿವಸಕ್ಕೆ ನೋಡಿ ಕಟ್ಟಿಗೆ ನೆನೆದಿದ್ದರೆ ಬಿಡಿಸಲಿಕ್ಕೆ ಆರಂಭ ಮಾಡಬೇಕು. ಈ ಸೆಣಬಿನಿಂದ ಹಗ್ಗ ಕಣ್ಣಿ ಮಿಣಿ ಮೊದಲಾದ ಯಾವತ್ತೂ ಗಳೆಯ ಸಾಮಾನುಗಳು ಆಗುವವು. ಜತ್ತಿಗೆ ಬಾರ್ಕೋಲು ಮೊದಲಾಗಿ ಈ ಸೆಣಬಿನಿಂದ ಮಾಡಿದರೆ ಚೆನ್ನಾಗಿ ಆಗುತ್ತದೆ. ಸಾಮಾನುಗಳಿಲ್ಲದೆ ಭೂಮಿಯ ವ್ಯವಸಾಯವು ಸಾಗುವುದಿಲ್ಲವಾದ ಕಾರಣ ಚರ್ಮದ ಸಾಮಾನುಗಳನ್ನು ಚರ್ಮದ ಮಿಣಿಗಳನ್ನು ಮಾಡಿಸಬೇಕಾಗುತ್ತದೆ. ಹಾಗೆ ಮಾಡದೆ ಯಾವತ್ತೂ ಸಾಮಾನುಗಳನ್ನು ಸೆಣಬಿನಿಂದ ಮಾಡಿದರೆ ಚರ್ಮದ ಪ್ರಯೋಜನ ಬೀಳುವುದಿಲ್ಲವು. ಪುಂಡಿಯ ನಾರಿನಕ್ಕಿಂತಲೂ ಸೆಣಬಿನ ನಾರು ತೊಳೆದಷ್ಟು ಬಿಳುಪಾಗುವುದು ಮೃದುವಾಗುವುದು. ಅದು ಕಾರಣ ಚೆನ್ನಾಗಿ ತೊಳೆಯಬೇಕು. ಒಂಡು ಭೂಮಿಗಳ ವಿಷಯವು. ಒಂಡು ಭೂಮಿಗಳಲ್ಲಿ ಅನೇಕ ಪ್ರಕಾರಗಳುಂಟು. ಆ ಭೂಮಿಗಳಲ್ಲಿ ಉತ್ಕೃಷ್ಟವಾಗಿ ಬೆಳೆಯತಕ್ಕಂತಹ ಪದಾರ್ಥಗಳನ್ನು ಧಾನ್ಯಾದಿಗಳನ್ನು ಬೇರೆ ಬೇರೆ ಭೂಮಿಯನ್ನು ನೋಡಿ ಬಿತ್ತುವುದನ್ನು ತಿಳಿಸುತ್ತೇವೆ. ಕಪ್ಪು ಕೇಸರಿ ಕರುವಂಡು ಇದ್ದು ಆ ಭೂಮಿಗೆ ನೀರಿನ ಆಸ್ಪದವಿದ್ದರೆ ಕಬ್ಬು ಕುಂಬಳಕಾಯಿಗಳು ವಿಶೇಷವಾಗಿ ಬೆಳೆಯುತ್ತವೆ. ಕೆಂಪು ಕೇಸರಿ ಕರ್ಲು ಇದ್ದು ಆ ಭೂಮಿ ಒಂಡು ಭೂಮಿಯಾದರೆ ಅದರಲ್ಲಿ ಅಗಸಿ ನೆಲ್ಲು ಬೆಳೆಯುತ್ತವೆ ಮತ್ತು ಕಡಲೆ ಬೆಳೆಯುತ್ತದೆ. ಆದರೆ ನೆಟೆ ಹಾಯ್ದು ಅಗಿಸತ್ತು ಗಿಡಗಳು ಒಣಗುತ್ತವೆ. ಈ ಭೂಮಿಯಲ್ಲಿ ಒಂದೊಂದು ಗಿಡಗಳು ಉಳಿದರೆ ಅಬ್ಬರವಾಗಿ ಕಾಣಿಸುತ್ತವೆ. ಆದಾಗ್ಯೂ ಕೆಂಪು ಕೇಸರಿ ಕರ್ಲು ಒಂಡಿಗೆ ಕಡಲೆಯೂ ಉಪಯೋಗವಿಲ್ಲವು. ಕಪ್ಪು ಕೇಸರಿ ಒಂಡು ಹೊಲಗಳಿಗೆ ಮುಂಗಾರಿಯ ಬೆಳೆಯೂ ಮಧ್ಯಮವು, ಬಿಳಿಜೋಳದ ಬೆಳೆಯೂ ಉತ್ತಮವು. ಎರಿಯ ಭೂಮಿಯ ಒಂಡು ಹೊಲಗಳಲ್ಲಿ ಗೋಧಿ ಕಡಲೆ ಉತ್ಕೃಷ್ಟ ಬೆಳೆಯಾಗುವುದು. ಕೆಂಪು ಮಣ್ಣಿನ ಒಂಡು ಭೂಮಿಯಲ್ಲಿ ನೆಲ್ಲು ಕಬ್ಬು ಅಗಸಿ ಬಿಳಿಜೋಳಗಳು ಚೆನ್ನಾಗಿ ಬೆಳೆಯುವವು ಮತ್ತು ನಾನಾ ಪ್ರಕಾರದ ಗಿಡಗಳು ಬಳ್ಳಿಗಳು ವಿಶೇಷವಾಗಿ ಬೆಳೆಯುವವು. ಹಾಳು ನೆಲದ ಮಡಿಯ ಭೂಮಿಗಳಲ್ಲಿ ಉಳ್ಳಿಗಡ್ಡೆ ಮೆಣಸಿನ ಗಿಡ ನವಣಿ ಕೆಂಜೋಳಗಳು ವಿಶೇಷವಾಗಿ ಬೆಳೆಯುತ್ತವೆ. ಕಪ್ಪು ಭೂಮಿಯಲ್ಲಿ ಕೆಂಪು ಹರಳು ಮಿಶ್ರವಾದ ಭೂಮಿ ಇದ್ದರೆ ಆ ಭೂಮಿಯಲ್ಲಿ ಹತ್ತಿಯ ಬೆಳೆಯು ಬಹು ವಿಶೇಷವಾಗಿರುವುದು. ಕಪ್ಪು ಭೂಮಿ ಸಣ್ಣ ಮಣ್ಣಿನ ನೆಲವಾಗಿ ಬಹಳವಾಗಿ ಬೀಡಿ ಸೆಲೆಯದಂತಹ ಹೊಲವಾದರೆ ಹತ್ತಿಯ ಬೆಳೆಯು ವಿಶೇಷವಾಗುವುದು. ಈ ಪ್ರಕಾರವಾಗಿ ಯಾವತ್ತೂ ಧಾನ್ಯಾದಿಗಳನ್ನು ಬಿತ್ತುವ ಭೂಮಿಯನ್ನು ಅವುಗಳ ವ್ಯವಸಾಯವನ್ನು ಮಾಡುವ ಕ್ರಮಗಳನ್ನು ಹೇಳಿದ್ದೇನೆ. ಇದರಲ್ಲಿ ಏನಾದರೂ ಹೆಚ್ಚು ಕಡಿಮೆಯಾಗಿ ಕಾಣಬಂದರೆ ಕೃಷಿ ಜ್ಞಾನ ಪರಿಣಿತರಾದ ಕುಶಲರು ತಿಳಿಸಿದರೆ ಅವರ ಉಪಕಾರವನ್ನು ಸ್ಮರಿಸಿ ಎರಡನೇ ಸಾರಿ ಅದನ್ನು ತಿದ್ದಿಕೊಂಡು ಬರೆಯುವೆನು. ಸಿರಿಂಜಿಯನ್ನು ಬಿತ್ತುವುದು. ಸಿರಿಂಜಿಯನ್ನು ಬಿತ್ತುವ ಭೂಮಿಯು ಕಪ್ಪು ಇರಬೇಕು ಮತ್ತು ಒಂದು ನೆಲವಾದಷ್ಟು ಉತ್ತಮವು ಹಾಗೂ ಎರೆಯಲ್ಲಿ ಮೊಳಕಾಲುದ್ದವಾದರೂ ಮಣ್ಣು ಇರಬೇಕು. ಅದರ ಕೆಳಗೆ ಗರಸು ಅಥವಾ ಕಟಕ ಇದ್ದರೂ ಚಿಂತೆ ಇಲ್ಲ, ಮಣ್ಣು ಇದ್ದಷ್ಟು ಚಲೋದು. ಮತ್ತು ಗೇಣು ಚೋಟು ಮಣ್ಣಿನ ಕೆಳಗೆ ಗರಸು ಇದ್ದರೆ ಅಂಥ ಭೂಮಿಯಲ್ಲಿ ಸಿರಿಂಜಿ ಬೆಳೆಯುವುದಿಲ್ಲ. ಕಪ್ಪು ಭೂಮಿಯಿದ್ದು ಬೀಡಿ ಸೆಳೆಯದಂಥ ಸಣ್ಣ ಎರಿಕೇಸರಿ ಭೂಮಿಗಳಲ್ಲಾದರೂ ಬೆಳೆಯುತ್ತದೆ. ಸಿರಿಂಜೆಯ ಬಿತ್ತುವ ಭೂಮಿಯನ್ನು ಮೊದಲು ಚೆನ್ನಾಗಿ ನಟ್ಟು ಕಳಿಸಿ ಕರಿಕಿ ಕಣಿಗಿ ಮೊದಲಾದದ್ದು ಇಲ್ಲದ ಹಾಗೆ ನಿರ್ಮಲ ಮಾಡಿ ಕಾಸ ಕರೆದು ತಿಳಿ ಭೂಮಿಯಾಗುವ ಹಾಗೆ ಹರಗಿ ಮೊದಲು ಎಳ್ಳು ಬಿತ್ತಿ ಎಳ್ಳು ಕಾಲಿಗೆ ಮಾಡಿ ಆ ಎಳ್ಳು ಬೆಳೆಯನ್ನು ತೆಗೆದುಕೊಂಡು ಪುಷ್ಯ ಅಥವಾ ಪುನರ್ವಸು ಆಶ್ಲೇಷ ಮಳೆಗಳಲ್ಲಿ ನಾಲ್ಕು ತಾಳಿನ ಕೂರಿಗೆಯಿಂದ ಔರಸ ಚೌರಸ ಸಾಲಾಗುವ ಹಾಗೆ ಬಿತ್ತಿ ಬೆಳೆ ಸಾಲು ಹೊಡೆದು ಮೇಲೆ ಹೆಟ್ಟ ಹೊಡೆದು ಅದು ನಾಟಿದ ಮೇಲೆ ಕೆಲವು ದಿವಸ ಬಿಟ್ಟು ಸದಿಯನ್ನು ತೆಗೆಸಿ ಬಿಡಬೇಕು. ಅದು ನಾಟುವುದಕ್ಕೆ 15 ದಿವಸ ಬೇಕು. ಆಮೇಲೆ 2 ತಿಂಗಳು ಬಿಟ್ಟು ಕುರುಪೆಯಿಂದ ಸದೆ ತೆಗೆಸಿ ಬೀಳಿ ಇದ್ದರೆ ಮುಚ್ಚಬೇಕು. 2 ವೇಳೆ 3 ವೇಳೆ ಉಗಾದಿಯವರೆಗೂ ಸದಿಯನ್ನು ತೆಗೆಸಬೇಕು. ಬೀಡಿ ಸೆಳೆಯದ ಹಾಗೆ ಮೇಲೆ ಸದೆಯ ತೆಗೆಸಿ ಬೀಡಿ ಸೆಳೆದಿದ್ದರೆ ಮುಚ್ಚುತ್ತಾ ಹೋಗಬೇಕು. ಹೀಗೆ 3-4 ವೇಳೆ ಸದೆಯ ತೆಗೆಸಿ ಬೀಡಿ ಸೆಳೆದರೆ ಮಣ್ಣು ಮುಚ್ಚುತ್ತಾ ಚೆನ್ನಾಗಿ ಸದೆಯ ತೆಗೆಸಿ 1.5 ವರ್ಷದವರೆಗೂ ಬಿಟ್ಟು ಬಿಡಬೇಕು ಮತ್ತು ವರ್ಷ ವರ್ಷಕ್ಕೂ ಅದರ ಕಾಯಿಗಳು ಆಗುವವು. ಆ ಕಾಯಿಗಳನ್ನು ಆರಿಸಿ ಬೀಜ ಮಾಡಿಕೊಂಬುವುದು ಹೇಗೆಂದರೆ, ಸಿರಿಂಜಿ ಕಾಯಿಗಳು ಬೀಜಕ್ಕೆ ಬಂದ ಲಕ್ಷಣಗಳನ್ನು ತಿಳಿಯಬೇಕಾದರೆ ಆ ಕಾಯಿಗಳು ಹಸಿರು ಹೋಗಿ ಕಪ್ಪಾಗುವವು. ಕಪ್ಪಾದ ಕೂಡಲೇ ಕಾಯಿಗಳನ್ನು ಆರಿಸಿ ಆ ಹಸೆ ಕಾಯಿಗಳನ್ನು ಕಣಕ್ಕೆ ಹಾಕಿ ಮೇಟಿಯ ಕಟ್ಟಿಗೆಯ ಸುತ್ತಲೂ ಸುರುವಿ ಎತ್ತುಗಳನ್ನು ಕಟ್ಟಿ ಆಗಿಂದಾಗ್ಗೆ ತಿರುವಿ ಹಾಕುತ್ತಾ ರಾಡಿ ಒಡೆಯುವ ತನಕ ಹಸಿ ಕಾಯಿಗಳನ್ನು ತುಳಿಸಿ ಆಮೇಲೆ ಮೇಟಿಗೆ ಏರಿಸದೆ ತೆಳ್ಳಗೆ 4 ಬೆರಳು ಪಿಂಡವಾಗಿ ಹೌರಿಗೆ ಹೂವಿನ ಹಾಗೆ ಹರಗಬೇಕು. ಅದರೊಳಗೆ ತುಳಿದಿಡಬಾರದು. ಅದರ ಮೇಲೆ ಮತ್ತಾವ ತರದ ತೊಪ್ಪಲವನ್ನಾಗಲಿ ತಂಪು ಗಾಳಿ ಆಡದ ಹಾಗೆ ತುಂಬಾ ಮುಚ್ಚಬೇಕು. ಅದರ ಮೇಲೆ 8 ದಿವಸ ಅಥವಾ 3 ದಿವಸಕ್ಕೊಮ್ಮೆ ನೀರು ಸಿಂಪಡಿಸಬೇಕು ಹಾಗೂ 7 ದಿವಸಕ್ಕೆ ನೋಡಬೇಕು. ತೊಳಿತಿದ್ದರೆ ಅದರ ಮೇಲೆ ನೀರು ಹಾಕಿ ತೊಪ್ಪಲು ತೆಗೆದು ಕೆಸರಿ ಉಪಾದಿಯಲ್ಲಿ ತುಳಿದು ಹದ ಮಾಡಿ ಅದನ್ನು ದೊಡ್ಡ ಮಡುಗಳಿಂದ ಹರಿಯುವ ಹಳ್ಳಗಳಿದ್ದಲ್ಲಿ ಒಯ್ದು ತೊಳೆಯಬೇಕು. ಅದನ್ನು ತೊಳೆಯುವುದು ಹೇಗೆಂದರೆ, ಈಚಲ ಕಟ್ಟಿಗೆಯಿಂದಾದರೂ ಅಥವಾ ಲಕ್ಕಿಯ ಕಟ್ಟಿಗೆಯಿಂದಾದರೂ ಇಲ್ಲವೇ ಕರತಲ ಕಟ್ಟಿಯಿಂದಲಾದರೂ ಸುತ್ತಲೂ 2 ಗೇಣು ಅಂಚು ಇಟ್ಟು 2 ಮೊಳ ಅಗಲವಾದ ಹರಗೋಲಿನ ಆಕೃತಿಯುಳ್ಳ ಬುಟ್ಟಿಯನ್ನು ಬೀಜ ಚೆಲ್ಲದ ಹಾಗೆ ಗಟ್ಟಿಯಾಗಿ ಹೆಣೆದು ಮಡುವಿದ್ದಲ್ಲಿಗೆ ಹೋಗಿ ನೀರೊಳಗೆ ಎದ್ದಿ ತೊಳೆಯಬೇಕು. ಅದು ಹೇಗೆಂದರೆ, ಆ ಬುಟ್ಟಿಯಲ್ಲಿ ಈ ಸಿರಿಂಜಿಕಾಯಿಗಳನ್ನು ತುಳಿಸಿ ಹದ ಮಾಡಿದ್ದನ್ನು ಆ ಬುಟ್ಟಿಯನ್ನು 4 ಮಂದಿ ಹಿಡಿದು ನೀರೊಳಗೆ ಮುಳುಗಿಸಿ ಕದಡಿದರೆ ಒಳಗಿನ ಕೆಸರು ಮೇಲಕ್ಕೆ ಬರುವುದು. ಆಮೇಲೆ 3-4 ವೇಳೆ ಕೈ ಆಡಿಸಿ ಬುಟ್ಟಿಯನ್ನು ನೀರೊಳಗೆ ಮುಳುಗಿಸಿ 4 ಬೆರಳು ನೀರು ಬುಟ್ಟಿಯ ಮೇಲೆ ಇರುವ ಹಾಗೆ ಮುಳುಗಿಸಿದರೆ ಮೇಲೆ ಕೆಸರು ಬರುವುದು. ಅದನ್ನು ವಾರ್ತಿ ಮಾಡಿ ಹೀಗೆ 4-5 ವೇಳೆ ಚೆನ್ನಾಗಿ ತೊಳೆದು ಆಮೇಲೆ ಬೀಜಗಳು ನಿರ್ಮಲವಾದದ್ದನ್ನು ನೋಡಿ ಕಡೆಗೆ ಹಾಕಿ ಯಾವತ್ತೂ ಬೀಜಗಳನ್ನು ತೊಳೆಯುವುದು ಆದ ಮೇಲೆ ಮನೆಗೆ ತಂದು ಮಾಳಿಗೆಯ ಮೇಲೆ ತಟ್ಟನ್ನಾಗಲಿ ಗುಡಾರವನ್ನಾಗಲಿ ಹಾಸಿ ಅದರ ಮೇಲೆ ಈ ಬೀಜಗಳನ್ನು ತೆಳ್ಳಗೆ ಅಂಗಲಾಗಿ ಹರಿವಿ ಮೇಲಿಂದ ಮೇಲೆ ಕೈಯಾಡಿಸುತ್ತ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸುತ್ತ 15 ದಿವಸದವರೆಗೂ ಚೆನ್ನಾಗಿ ಒಣಗಿಸಬೇಕು. ಸ್ವಲ್ಪ ಹಸಿ ಇದ್ದರೆ ನಾಟಿಕೆ ಹಾಯ್ದು ಬೀಜಗಳು ಕೆಡುವವು ಮತ್ತು ಆಗಿಂದಾಗ್ಗೆ ಕೈಯಾಡಿಸದಿದ್ದರೆ ಮುಗ್ಗು ಹಾಯ್ದು ಹೋಗುವವು. ಅದು ಕಾರಣ ಜಾಗ್ರತೆಯಿಂದ ಚೆನ್ನಾಗಿ ಒಣಗಿಸಿ ತುಂಬಿ ಇಟ್ಟುಕೊಳ್ಳಬೇಕು. ಆ ಬೀಜಗಳು ಬಹಳ ಅಗ್ಗವಾದರೆ 1 ರೂಪಾಯಕ್ಕೆ 12 ಸೇರು ಇರುವವು. ಸರ್ವದಾ 6 ಸೇರು 8 ಸೇರು ಇರುವವು. ಬಹಳ ತುಟ್ಟಿಯಾದರೆ 1 ರೂಪಾಯಕ್ಕೆ 3 ಸೇರು 4 ಸೇರಿನಂತೆ ಸಹ ಮಾರುತ್ತವೆ. ಮತ್ತು ಸಿರಿಂಜಿ ಎಂಬುದು ಆ ಗಿಡದ ಬೇರು ಮತ್ತು ಆ ಬೇರಿನ ಎಲ್ಲ ಅಡ್ಡಕಡ್ಡಿ ಸಹ ನೂಲನ್ನು ಕೆಂಪು ಬಣ್ಣ ಮಾಡುವುದಕ್ಕೆ ಬರುತ್ತದೆ. ಅದರಿಂದ ಅದರ ಬೇರುಗಳಿಗೆ ಸಿರಿಂಜಿ ಎನ್ನುತ್ತಾರೆ. ಈ ಗಿಡಗಳನ್ನು 1.5 ವರ್ಷ ಬೆಳೆಸಿ ಅಗೆದರೆ ಅದರ ಬೇರುಗಳು ಸಣ್ಣ ಇದ್ದು ಅದರ ಬಣ್ಣವು ಬಹಳ ಕೆಂಪಾಗುತ್ತದೆ. ಅದಕ್ಕೆ ರೇಜೆ ಎಂಬರು. ಅದು ಬಹಳ ತುಟ್ಟಿಯಾಗಿ ಮಾರುವುದು. ಆ ಬೇರುಗಳು ಎಷ್ಟು ಸಣ್ಣ ಇದ್ದಷ್ಟು ಧಾರಣೆ ವಿಶೇಷ ಬರುವುದು. ಅಂದರೆ ಅದು ಎಳೆಯದಾಗಿರುವುದರಿಂದ ಬಹಳ ಹೊರಳುವುದಿಲ್ಲವು. 3 ವರ್ಷದವರೆಗೂ ಆ ಗಿಡಗಳನ್ನು ಹಾಗೆ ಬೆಳೆಸಿ ಆಮೇಲೆ ಕಡಿದರೆ ಪುಷ್ಕಳ ಸಿರಂಜಿ ಹೊರಡುವುದು. ಅದರ ಬೇರುಗಳು ಬಲಿತು ಬಹಳ ದಮ್ಮು ಇರುವುದರಿಂದ ಅದರ ಕ್ರಯವು ಸ್ವಲ್ಪ ಕಡಿಮೆ ಇರುವುದು. ಆದಾಗ್ಯೂ ಬದುಕು ಬಹಳ ಹೊರಡುವುದರಿಂದ 3 ವರ್ಷದವರೆಗೂ ಗಿಡಗಳನ್ನು ಬೆಳೆಸಿ ಆಮೇಲೆ ಕಡಿಯುತ್ತಾರೆ. ಅದನ್ನು ಕಳಿಸುವುದು ಹೇಗೆಂದರೆ, ಅದನ್ನು ಅಗಿಯುವ ಕಾಲದಲ್ಲಿ ನಿತ್ಯ ನಿತ್ಯ ಎಷ್ಟು ಅಗಿಸಬೇಕಾಗುವುದು ಅಷ್ಟು ಗಿಡಗಳನ್ನು ಕೊಯ್ದು ಹಾಕಿ ಮಡ್ಡೆಯನ್ನು ಅಗಿದ ಹಾಗೆ ಒಂದು ಮೊಳ ತಗ್ಗು ಇಟ್ಟು ನಟ್ಟು ಕಡಿದ ಹಾಗೆ ಕಡಿಯುತ್ತಾ ಹೋಗಬೇಕು. ಮತ್ತು ಅವುಗಳ ಬೇರು ಸ್ವಲ್ಪವಾದರೂ ಉಳಿಯದ ಹಾಗೆ ಆರಿಸುತ್ತ ಬೇರಿನ ತೂಕದ ಮೇಲೆ ಒಂದು ಮೊಳಕ್ಕೆ ಎರಡು ಆಣೆಯಂತೆ ಕೂಲಿ ಕೊಡಬೇಕು. ಹಾಗೂ ಒಂದೊಂದು ಬೇರು ದಪ್ಪಾಗಿದ್ದು ಅದು ಎರಡು ಮೊಳದ ಪರ್ಯಂತರ ಭೂಮಿಗೆ ಒಳಗೆ ಹೋಗಿರುವುದು. ಅಂಥ ಬೇರುಗಳನ್ನು ಪಡೆದ ಒಳಗೆ ಗೇಣು ಒಂದೂವರೆ ಗೇಣು ಕುಣಿಯನ್ನು ಹೊಡೆದು ಗುದ್ದಲಿಯ ನಿಲು ಹಾಕಿ ಮೇಟಿ ಸ್ವಲ್ಪ ಆದರೂ ತುದಿಯ ಬೇರು ಸಹ ಭೂಮಿಯಲ್ಲಿ ಉಳಿಯದ ಹಾಗೆ ತೆಗೆಯಬೇಕು. ಅದರಲ್ಲಿ ಸಣ್ಣ ಅಡ್ಡ ಬೇರುಗಳು ಮತ್ತು ಎಳೆಯದಾದ ಒಂದೂವರೆ ವರ್ಷದ ಬೇರು ರೇಜೆ ಎನಿಸುವುದು. ಅದು ಬಹಳ ತುಟ್ಟಿ ಮಾರುವುದು. ಸಿರಿಂಜಿಯ ಬೇರು ದಪ್ಪವಾದ ಹಾಗೆ ಧಾರಣೆ ಕಡಿಮೆ ಇರುವುದು. ಆದಾಗ್ಯೂ ಬದುಕು ಬಹಳ ಹೊರಡಬೇಕೆಂದು ಎರಡು ಮೂರು ವರ್ಷದವರೆಗೂ ಬೆಳೆಸಿ ಕಡಿಯುತ್ತಾರೆ. ಆ ಬೇರುಗಳನ್ನು ಯಾವತ್ತೂ ಆರಿಸಿ ಹೊರೆಯ ಕಟ್ಟಿ ಹೊತ್ತು ತಂದು ಕೂಲಿಯವರು ಹಾಕುತ್ತಾರೆ. ಆಮೇಲೆ ಕೂಲಿ ಹೆಂಗಸರನ್ನು ಹಚ್ಚಿ ದಪ್ಪಾದ ಬೇರುಗಳನ್ನು ಗೇಣು ಚೂಟು ಉದ್ದ ಇಟ್ಟು ಕೊರೆದು ಮೂರು ಪ್ರಕಾರದ ರಾಶಿಯನ್ನು ಬೇರೆ ಬೇರೆ ಮಾಡಬೇಕು. ತುದಿಯ ಸಣ್ಣ ಬೇರುಗಳು ರೇಜೆ ಎನಿಸುವುದು, ಮಧ್ಯದ ಬೇರು ರಾಶಿ ಎನಿಸುವುದು, ದಪ್ಪಾದ ಬೇರು ಕಿರಿದು ಪೈಕಿ ರಾಶಿ ಎನಿಸುತ್ತದೆ. ಈ ಕಿರಿರಾಶಿಯ ದಪ್ಪ ಬೇರಿನಕ್ಕಿಂತ ರೇಜೆಯ ಧಾರಣೆ ಇಮ್ಮಡಿ ಇರುವುದು. ಅದನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಹಾಕಿ ಒಣಗಿಸಿ ಕೊಟ್ಟಾರಿಗಳಲ್ಲಿ ತುಂಬಿ ಇಟ್ಟು ರಂಗು ನೋಡಿ ಮಾರಾಟ ಮಾಡುತ್ತಾರೆ. ಈ ಸಿರಿಂಜಿಯ ಧಾರಣೆ ರೇಜೆಯುಂಟು. ಮೊಳಕ್ಕೆ 40-50 ಇರುತ್ತದೆ ಮತ್ತು ರಾಶಿ ಸಿರಿಂಜಿ ಮತ್ತು 35 ರೂಪಾಯಿಗೆ 8 ಮೊಳ ಮಾರುತ್ತಾರೆ. ಸಿರಿಂಜಿಯ ಬಿತ್ತಿದ ಹೊಲಕ್ಕೆ ಜೋಳ ಬಿತ್ತಬೇಕು. ಎರಡನೇ ವರ್ಷ ಕರಿಯೇಳು ಅಥವಾ ಕೆಂಪು ಏಳು ಬಿತ್ತಬೇಕು. ಮೂರನೇ ವರ್ಷ ಮತ್ತೂ ಸಿರಿಂಜಿಯನ್ನು ಬಿತ್ತಬೇಕು. ಈ ಪ್ರಕಾರ ಅದರ ಕಾಲಿಗೆ ಮಾಡಿ ಬಿತ್ತುತ್ತಾ ಹೋಗಬೇಕು. ಈ ಸಿರಿಂಜಿ ಬೀಜಗಳು ಹರಸೂರು ಶಿರವೂರು ಮೊದಲಾದ ಕಲಬುರಗಿಯ ಪ್ರಾಂತ್ಯದಲ್ಲಿ ಮತ್ತು ಆವಸೆ ಲಾತೂರ್ ನೀಲಂಗಿ ರೇಣಾಪುರ್ ಮೊದಲಾದ ಮಹಾರಾಷ್ಟ್ರ ಪ್ರಾಂತ್ಯದಲ್ಲಿ ಬಹಳ ದೊರೆಯುತ್ತದೆ. ಸಿರಿಂಜಿಯ ಬೀಜವನ್ನು ಬಿತ್ತುವುದು ಗೋಧಿಯ ಬಿತ್ತಿಕೆಗಿಂತಲೂ ಸ್ವಲ್ಪ ಅಗಲವಾಗಿ 4 ಬೆರಳು ಅಂತರಕ್ಕೊಂದು ಬೀಜ ಬೀಳುವಂತೆ ಬಿತ್ತಬೇಕು. ಹಮಚೌಕ್ 32 ಮಾರುಭೂಮಿಗೆ 48 ಸೇರು ಬೀಜವನ್ನು ಬಿತ್ತಬೇಕು. ಹಾಗೂ ಈ ಬೀಜವನ್ನು ಬಿತ್ತುವುದಕ್ಕೆ 9 ಫೂಟು ಅಂದರೆ 1 ಮಾರು ಆಗುವುದು. ಆ ಮಾರಿಗೆ ಇಂಗ್ಲಿಷ್ ರೀತಿಯಿಂದ 1 ಯಾರ್ಡ್ ಎಂಬರು ಮತ್ತು 11 ಮಾರು ಉದ್ದ 11 ಮಾರು ಅಗಲ ಇಷ್ಟು ಭೂಮಿಗೆ 1 ಗುಂಟೆ ಎಂಬರು. ಆದರೆ 1 ಗುಂಟೆ ಭೂಮಿಗೆ 5.5 ಸೇರು ಬೀಜವನ್ನು ಬಿತ್ತಬೇಕು. ನೀಲಿಯ ಬೀಜವನ್ನು ಬಿತ್ತುವುದು. ನೀಲಿಯ ಬೀಜವನ್ನು ಜರಾಯತ ಪೈಕಿ ಯಾವ ಭೂಮಿಯಲ್ಲಾದರೂ ಬಿತ್ತಿದರೂ ಬೆಳೆಯುತ್ತದೆ. ಆ ನೀಲಿಯ ಬಿತ್ತುವ ಹೊಲವನ್ನಾದರೂ ಹಿಂದೆ 5ನೇ ಪ್ರಕರಣದಲ್ಲಿ ಹೇಳಿದಂತೆ 2-3 ಸಾಲು ಮಡಿಕೆ ಹೊಡೆದು ಚೆನ್ನಾಗಿ ಹರಗಿ ಹಸನ ಮಾಡಿ ನೀಲಿಯ ಬೀಜವನ್ನು ತರಿಸಿ ಮುಂಗಾರಿಯ ಕಾಲದಲ್ಲಿ ಚೋಟಿಗೊಂದು ಬೀಜ ಬೀಳುವಂತೆ ಬಿತ್ತಿ ಹೆಟ್ಟ ಹೊಡೆದು ಬಿಡಬೇಕು. ಅದು ನಾಟಿದ ಮೇಲೆ ಕೆಲವು ದಿವಸ ಬಿಟ್ಟು ಸದಿಯನ್ನು ತೆಗೆಸಬೇಕು. 3-4 ತಿಂಗಳ ತನಕ ವರ್ಧನ ಮಾಡಿ ಆಮೇಲೆ ತೊಪ್ಪಲನ್ನು ಕೊಯ್ದು ನೀಲಿಯ ಮಾಡುವುದು ಹೇಗೆಂದರೆ, ಮೊದಲೇ ತಮ್ಮ ತಮ್ಮ ಅನುವರಿತು 8 ಮಾರು ಅಗಲ 4 ಕಡೆಗೂ ಚೌಕು ಇಟ್ಟು ಟೊಂಕಮಠ ಉದ್ದವಾದ ಗಚ್ಚಿನ ಹೌದನ್ನು ಮಾಡಿಸಿ ಆ ಹೌದಿನಲ್ಲಿ ಈ ತೊಪ್ಪಲವನ್ನು ಕೊಯ್ದು ಹಾಕಿ ಅದರಲ್ಲಿ ನೀರು ಹಾಕಿ 8-10 ದಿನ ಕೊಳೆಯಲಿಕ್ಕೆ ಹಾಕಿ ಆ ತೊಪ್ಪಲವನ್ನೆಲ್ಲ ಕೊಳೆತು ಬರಲು ಮೇಲಕ್ಕೆ ತೇಲುವುದಾದರೆ ಒಳಗೆ ಇಳಿದು ಕಾಲಿನಿಂದ ತುಳಿದು ಆ ನೀರಿನಲ್ಲಿ ತೊಪ್ಪಲವೆಲ್ಲ ಮಿಶ್ರವಾಗಿ ರಾಡಿಯಾಗುವ ಹಾಗೆ ಆದ ಮೇಲೆ ಅದನ್ನು ಬಿದಿರ ಬುಟ್ಟಿಯನ್ನು ದೊಡ್ಡ ಹಂಡೆದ ಬಾಯ ಮೇಲೆ ಇಟ್ಟು ಸೋಸಿಕೊಂಡು ರಾಡಿಯಂಥ ನೀರು ಹಂಡೆದಲ್ಲಿ ಹಾಕಿ ಮೇಲಿನ ಕಡ್ಡಿ ಕಸ ತೆಗೆದು ಆ ಹಂಡೆಯನ್ನು ಒಲೆಯ ಮೇಲೆ ಇಟ್ಟು ನೀರು ಮಂದವಾಗುವ ಹಾಗೆ ಕುದಿಸಿ ಬೇರೆ ಒಂದು ಸ್ಥಳದಲ್ಲಿ ಗೇಣು 1.5 ಗೇಣು ಒಡ್ಡು ಇಟ್ಟು ಮಡಿಗಳ ಮಾಡಿ ಅದರಲ್ಲಿ 4-6 ಬೆರಳುದ್ದ ತುಂಬ ಬೂದಿಯನ್ನು ಹರವಿ ಅದರ ಮೇಲೆ ಅರಿವೆಯ ಹಾಕಿ ಆ ಕುದಿದ ನೀಲಿಯ ರಸವನ್ನು ಅದರಲ್ಲಿ ಗಟ್ಟಿಯಾಗಿರುವುದು ಅದನ್ನು ತೆಗೆದುಕೊಂಡರೆ ಅದು ಉತ್ತಮ ಪೈಕಿ ನೀಲಿ ಎನಿಸುವುದು. ಆ ನೀಲಿ 50-60 ರೂಪಾಯಿಗೆ 1 ಮೊಳದಂತೆ ಮಾರುವುದು ಮತ್ತು ಆ ಗಿಡಗಳು ಪುನಃ ಚಿಗಿತು ತೊಪ್ಪಲ ಆದ ಹಾಗೆ 2-3 ಪೂರ್ವದಂತೆ ಹೌದಿನಲ್ಲಿ ಹಾಕಿ ಕೊಳಿಸಿ ಕುದಿಸಿ ಮಾಡಿದ ನೀಲಿಯು ಮಧ್ಯರಾಶಿಯಾಗುವುದು. ಪುನಃ 3ನೇ ಸರ್ತಿ ಮಾಡಿದ್ದು ಕಿರಿದು ನೀಲಿಯಾಗುವುದು. ಈ ಪ್ರಕಾರ ಗಂಗಾಖೇಡದ ಎರಿಯ ಪ್ರಾಂತ್ಯದಲ್ಲಿ ಮತ್ತು ಮೂಡಲು ದೇಶದ ಪದಟೂರು ಪ್ರಾಂತದಲ್ಲಿ ಕೃಷಿಕರು ಮಾಡುತ್ತಾರೆ. ಇದು ಯಾವ ದೇಶದಲ್ಲಿಯಾದರೂ ಆಗುವುದು. ಇಲ್ಲಿಯವರೆಗೂ ಜಿರಾಯತ ಪೈಕಿ ಬಯಲು ಭೂಮಿಯ ವ್ಯವಸಾಯವನ್ನು ಮಾಡುವಲ್ಲಿ ಸಕಲ ಯುಕ್ತಿಗಳನ್ನು, ಕೃಷಿ ಕೃತ್ಯದ ಸಕಲ ನೀತಿಗಳನ್ನು ಮತ್ತು ಭೂಮಿಯ ತಿದ್ದುವಿಕೆಯಲ್ಲಿ ಒಡ್ಡು ವಾರಿಯನ್ನು ಹಾಕಿ ಹಳ್ಳ ನಾಲು ಚೀರಲುಗಳನ್ನು ತುಂಬಿಕೊಂಡು ತೆಗ್ಗು ತೆವರು ಸಮತಳ ಮಾಡಿಕೊಂಬುದನ್ನು ಮತ್ತು ಯಾವ ಧಾನ್ಯಗಳನ್ನು ಬಿತ್ತುವ ಕಾಲದಲ್ಲಿ ಮುಂಗಾರಿ ಹಿಂಗಾರಿ ಸರ್ವಧಾನ್ಯಗಳನ್ನು ಬಿತ್ತುವುದಕ್ಕೆ ಹೊಲಗಳನ್ನು ಹರಗಿ ಸಿದ್ಧ ಮಾಡಿಕೊಂಬುವ ರೀತಿಯನ್ನು, ಗೊಬ್ಬರ ಹಾಕುವುದನ್ನು, ಗೊಬ್ಬರದಿಂದಾಗುವ ಪ್ರಯೋಜನವನ್ನು ಮತ್ತು ಸಕಲ ಧಾನ್ಯಗಳನ್ನು ಬಿತ್ತುವ ಹದಬಿದೆಗಳನ್ನು ಹೇಳಿದ್ದೇನೆ. ಆದರೆ ಜಿರಾಯತ ಪೈಕಿ ಎರಿಯ ಭೂಮಿ ಇದ್ದವರು ಭಾಗ್ಯಶಾಲಿಗಳು. ಎರಿಯ ಭೂಮಿಯಲ್ಲಿ ಹಿಂಗಾರಿ ಮುಂಗಾರಿ ಮೊದಲಾದ ಸಮಸ್ತ ಫಲ ಪದಾರ್ಥಗಳು ಸಕಲ ಧಾನ್ಯಾದಿಗಳು ಬೆಳೆಯುತ್ತವೆ ಮತ್ತು ಎರಿಯ ಭೂಮಿಗೆ ಶ್ರಮವಾದರೂ ಕಡಿಮೆಯಾಗಿರುವುದು. ಈ ಭೂಮಿಯ ಉತ್ಪನ್ನವು ವಿಶೇಷವಾಗಿರುವುದು. ಅದು ಕಾರಣ ಎರಿಯನ್ನು ಮಾಡಿದವನೇ ದೊರೆಯಾಗುವನು ಎಂಬ ಗಾದೆಯುಂಟು. ಆ ಮಾತು ನಿಶ್ಚಯವೇ ಸರಿ. ಅದಕ್ಕೆ ಇನ್ನೊಂದು ವಿಘ್ನ ಉಂಟು. ಅದೇನೆಂದರೆ ಎರಿಯ ಮಾಡಿದವನೇ ದೊರೆ ಎಂಬುದು ಸುಭಿಕ್ಷ ಕಾಲವಾದರೆ ಹಾಗೇ ಸರಿ, ಎರಿ ಮಳೆಯಾಗದಿದ್ದರೆ ಬಾಯಿ ತೆರಿ ಎಂಬ ಗಾದೆ ಇರುವುದರಿಂದ ಕೃಷಿ ಮಾಡಿದವರಿಗೆ ಅರಗಾಲ ಬರಗಾಲಗಳು ಇರಬಾರದು. ಯಾತಕ್ಕೆಂದರೆ ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಎಂಬ ಪುರಾಣ ವಾಕ್ಯ ಉಂಟಾಗಿ ಕೃಷಿ ಮಾಡಿದವರಿಗೆ ದುರ್ಭಿಕ್ಷಾದಿಗಳಿಲ್ಲವೆಂಬುವ ಮಾತು ಜಿರಾಯತ ಸಂಬಂಧವಾದ ಹೊಲಗಳ ವ್ಯವಸಾಯ ಮಾಡುವ ಕೃಷಿಕರಿಗೆ ಸಾರ್ಥಕವಾಗುವುದಿಲ್ಲ. ಅದು ಕಾರಣ ಮುಂದೆ ಬಾಗಾಯತವೆನಿಸುವ ತೋಟಗಳನ್ನು ಮಾಡುವ ಸಕಲ ಯುಕ್ತಿಗಳನ್ನು ಈ ಗ್ರಂಥದಲ್ಲಿ ಎರಡನೇ ಭಾಗವಾಗಿ ಹೇಳುತ್ತೇನೆ. ಮತ್ತು ಎರಿಯ ಮಾಡಿದವನು ಬರಗಾಲವನ್ನು ಬಯಸುತ್ತಾನೆ, ತೋಟ ಮಾಡಿದವನು ಶುಭ ಕಾಲ ಬಯಸುತ್ತಾನೆ. ಅದರಂತೆ ಯಥಾಭಾವ ತಥಾ ಸಿದ್ಧಿ, ಸತ್ಯಂ ಸತ್ಯಂ ನ ಸಂಶಯಂ ಎಂದು ಉಂಟಾಗಿ ಎರಿಯ ಮೊದಲಾದ ಹೊಲಗಳ ವ್ಯವಸಾಯವನ್ನು ಮಾಡುವರು. ಶಿವಕೃಪೆಯಿಂದ ಸಕಲ ಧಾನ್ಯಾದಿಗಳು ಸಮೃದ್ಧಿಯಾಗಿ ಬೆಳೆಯುತ್ತಾ ಕೆಲವು ವರ್ಷಗಳಲ್ಲಿ ಸಹಸ್ರಾವಧಿ ಖಂಡುಗ ಧಾನ್ಯಗಳು ಮನೆಯಲ್ಲಿ ಸಿಲುಕು ಬೀಳೋಣ. ಆ ಧಾನ್ಯಗಳನ್ನು ನೋಡಿ ಈ ಧಾನ್ಯಗಳು ಎಂದು ಪ್ರಿಯವಾದವು, ಇವುಗಳನ್ನು ಎಂದು ಮಾರಿ ರೊಕ್ಕವನ್ನು ಮಾಡೇನು ಎಂದು ಎದುರು ನೋಡುತ್ತಿರುವಲ್ಲಿ ದೇವರು ಅದರಂತೆ ಅವರ ಅನಿಷ್ಟ ಚಿಂತನೆಯ ದೋಷಕ್ಕೆ ತಕ್ಕ ಶಿಕ್ಷೆಯನ್ನು ಮಾಡಬೇಕೆಂದು ಅರಗಾಲ ಬರಗಾಲಂಗಳ ನೊಡ್ಡಿದಲ್ಲಿ ಧಾನ್ಯ ಸಂಗ್ರಹವಿದ್ದವರು ಮೊದಲು ಸಂತೋಷಿಸಿ ನಮ್ಮ ಮನೋರಥವು ಕೈಗೂಡಿತೆಂದು ಬಹಳ ಪ್ರಿಯವಾದ ಕಾಲದಲ್ಲಿ ಧಾನ್ಯವನ್ನೆಲ್ಲ ಮಾರಿ ನಾಲ್ಕಾರು ತಿಂಗಳ ಪೂರ್ತಿ ತಮಗೆ ಬೇಕಾದಷ್ಟು ಇಟ್ಟುಕೊಂಡಿರುವರು. ಅಷ್ಟರಲ್ಲಿ ಮುಂದಿನ ವರ್ಷ ಸ್ವಲ್ಪ ಮಳೆಯು ತಡೆದರೆ ಬಿಸಿಲು ಕಾಲದಲ್ಲಿ ಗುಬ್ಬಿಯ ಮರಿಯು ಬಾಯಿ ತೆರೆದ ಹಾಗೆ ಬಾಯನ್ನು ತೆರೆವರು. ಅಷ್ಟರಲ್ಲಿ ದೇವರಿಗೆ ಕರುಣ ಹುಟ್ಟಿ ಮಳೆ ಬೆಳೆಗಳನ್ನು ಸಮೃದ್ಧಿಯಾಗಿ ಕೊಟ್ಟರೆ ಉತ್ತಮವು, ಇಲ್ಲವಾದರೆ ತಾನು ಬರಗಾಲದಲ್ಲಿ ಸಂಪಾದಿಸಿದ ದ್ರವ್ಯವೆಲ್ಲ ಹೊಟ್ಟೆಗೆ ಸಾಲವಾಗಿ ಗೋಳಾಡುತ್ತಾ ಅನ್ನವನ್ನು ಕಾಣದಾಗುವರು. ತೋಟವನ್ನು ಮಾಡಿದವನು ಸರ್ವದಾ ಶುಭ ಕಾರ್ಯವನ್ನೇ ಬಯಸುತ್ತಿರುವನು. ಒಂದು ಪಕ್ಷದಲ್ಲಿ ಅರಗಾಲ ಬರಗಾಲಗಳು ಬಂದರೆ ತಕ್ಕಷ್ಟು ಪೂರ್ತಿಯಾದರೂ ನೀರು ಹಾಸಿ ಸಕಲ ಧಾನ್ಯಗಳನ್ನು ಬೆಳೆ ಮಾಡಿಕೊಂಡು ತನ್ನ ಪಶುಗಳನ್ನು ಮತ್ತು ಸತಿಸುತಾದಿಗಳನ್ನು ಪಾಲನೆ ಮಾಡಿಕೊಳ್ಳುತ್ತಾನೆ. ಅದು ಕಾರಣ ತೋಟವನ್ನು ಮಾಡಿದವನು ಕೋಟಲೆಗೊಳ್ಳನು ಎಂಬ ಗಾದೆಗೆ ಸರಿಯಾಗಿ ಮತ್ತು ಕೃಷಿತೋ ನಾಸ್ತಿ ದುರ್ಭಿಕ್ಷ ಎಂಬ ಪುರಾಣ ವಾಕ್ಯಕ್ಕೆ ಅನುಸಾರವಾಗಿ ಸೌಖ್ಯದಿಂದಿರುವವನು ತೋಟವನ್ನು ಮಾಡುವ ಕೃಷಿ ಜನರುಗಳಿಗೆ ಅರಗಾಲ ಬರಗಾಲಗಳ ಭಯವಿಲ್ಲವು. ಇಲ್ಲಿಯವರೆಗೂ ಈ ಕೃಷಿ ಜ್ಞಾನ ಪ್ರದೀಪಿಕೆ ಎಂಬ ಗ್ರಂಥದ ಮೊದಲನೆಯ ಭಾಗವನ್ನು ಸಮಾಪ್ತ ಮಾಡಿ ಮುಂದೆ ಇದಕ್ಕಿಂತಲೂ ಕೋಟಿ ಭಾಗ ವಿಶೇಷವಾದ ಉತ್ಪನ್ನವಾಗುತ್ತಾ ಸದಾ ಸೌಖ್ಯದಿಂದಿದ್ದು ಸಮಸ್ತ ಫಲ ಪದಾರ್ಥಗಳಾದಿಯಾಗಿ ಧನಧಾನ್ಯ ಸಂಪನ್ನವಾಗಲೆಂದು ಕೃಷಿಕ ಜನರ ಹಿತಕ್ಕಾಗಿ ಈ ಗ್ರಂಥದಲ್ಲಿ ಮುಂದೆ ಎರಡನೇ ಭಾಗವೆಂಬ ಬಾಗಾಯತ ಎಂಜೆನಿಸುವ ತೋಟದ ವ್ಯವಸಾಯವನ್ನು ಮಾಡುತ್ತಾ ವ್ಯವಸಾಯವನ್ನು ಮಾಡುವ ಕ್ರಮವನ್ನು ಸಕಲ ದೇಶದ ರೈತರಾದ ಕೃಷಿಕ ಜನರುಗಳ ಹಿತಕ್ಕಾಗಿ ಹೇಳಬೇಕಾಗಿದೆ. ಯಾತಕ್ಕೆಂದರೆ ಆ ತೋಟವನ್ನು ಮಾಡಿದವನು ಕೋಟ್ಯಾಧೀಶನಾಗುವನು. ಇದುವರೆಗೆ ಕೃಷಿ ಋಷಿ ಶ್ರೀ ನಾಗಭೂಷಣ ಘನಮಠ ಶಿವಯೋಗಿಗಳು ರಚಿಸಿದ ಕನ್ನಡದ ಪ್ರಪ್ರಥಮ ಕೃಷಿ ಜ್ಞಾನ ಗ್ರಂಥ ಕೃಷಿ ಜ್ಞಾನ ಪ್ರದೀಪಿಕೆಯ ಸರಣಿ ಓದು ಘನ ಕೃಷಿ ಕೇಳಿದಿರಿ. ಸಂಕಲನ ಗೋವಿಂದ ರಾವ್ ಎನ್ ರಾಥೋಡ್, ನಿರೂಪಣೆ ಹಾಗೂ ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಆಕಾಶವಾಣಿ ಕಲಬುರಗಿ ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ವಿಜಯಪುರ ಹಾಗೂ ರಾಯಚೂರು ಕೇಂದ್ರಗಳಿಂದಲೂ ಪ್ರಸಾರವಾಗುತ್ತಿದೆ. ಈಗ ಕೇಳಿ ಮಿನಿ ಮಾಹಿತಿ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ಕೀಟನಾಶಕಗಳನ್ನು ಸಿಂಪರಣೆ ಮಾಡುವಾಗ ಬಹಳ ಸುರಕ್ಷತೆಯನ್ನ ವಹಿಸಿಕೊಳ್ಬೇಕು. ಗಾಳಿಗೆ ಎದುರಾಗಿ ಸಿಂಪರಣೆ ಮಾಡಬಾರದು. ಗಾಳಿಯ ದಿಕ್ಕಿನೊಳಗ ಕೆಳಮಟ್ಟದೊಳಗ ಸಿಂಪರಣೆ ಮಾಡಬೇಕು. ಮೈಗೆ ಮತ್ತು ಮುಖಕ್ಕೆ ಮುಖಕವಚಗಳನ್ನು ಹಾಕೊಳ್ಬೇಕು. ಹತ್ತಿ ಬಟ್ಟೆಯನ್ನ ಧರಿಸಿರಬೇಕು. ಸಂಪೂರ್ಣ ಮೈ ಮುಚ್ಚುವಂಗ ಉಡುಪುಗಳನ್ನು ಧರಿಸಿರಬೇಕು. ಸ್ಪ್ರೇ ಮಾಡುವಾಗ ತಿನ್ನುವುದಾಗಲಿ ಕುಡಿಯುವುದಾಗಲಿ ಸೇದುವುದಾಗಲಿ ಮಾಡಬಾರದು. ಇದುವರೆಗೆ ಮಿನಿ ಮಾಹಿತಿ ಕೇಳಿದಿರಿ. ಈಗ ಕೇಳಿ ಶಶಿಕಲಾ ಕಲ್ಮೂಡ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳು. ಹೇಳ